ರೈತ ಬಾಂಧವರೇ, ಇಲ್ಲಿಯ ತನಕ ರಾಮನಗರ ತಾಲೂಕು ಸುಗ್ಗನಹಳ್ಳಿಯ ಮಾಯಣ್ಣ ಹಾಗೂ ಸಂಗಡಿಗರಿಂದ ಪೂಜಾ ಕುಣಿತದ ಪದವನ್ನು ಕೇಳಿದರೆ, ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ. ಕಸವನ್ನು ಮನೆಯ ಹಂತದಲ್ಲಿಯೇ ವಿಂಗಡಿಸಿ. ತರಕಾರಿ ಹಣ್ಣಿನ ಸಿಪ್ಪೆ ಉಳಿಕೆ ಆಹಾರವನ್ನು ಹಸಿ ಕಸಕ್ಕಾಗಿ